ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದ ವಿಷಯ ಹರ್ನಿಯ. ಈ ವಿಷಯದ ಬಗ್ಗೆ ಮೊದಲು ಮಾಹಿತಿಯನ್ನು ಮಾಡಿಕೊಟ್ಟು ನಂತರ ನಿಮ್ಮ ಕರೆಗಳಿಗೆ ಉತ್ತರಿಸೋದಕ್ಕೆ ನಮ್ಮ ಸ್ಟುಡಿಯೋನಲ್ಲಿದ್ದಾರೆ ಡಾಕ್ಟರ್ ಸುಭಾಷ್ ಕಾಮರೆಡ್ಡಿ ಅವರು. ಡಾಕ್ಟರ್ ಸುಭಾಷ್ ಕಾಮರೆಡ್ಡಿ ಅವರು ಸಹಾಯಕ ಪ್ರಾಧ್ಯಾಪಕರಾಗಿ ಶಸ್ತ್ರಚಿಕಿತ್ಸಾ ವಿಭಾಗದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಡಾಕ್ಟರ್ ಸುಭಾಷ್ ಕಾಮರೆಡ್ಡಿ ಅವರು ಮೂಲತಃ ರಾಯಚೂರು ಜಿಲ್ಲೆಯ ಬಲ್ಲಟಗಿಯವರು. ಇವರು ತಮ್ಮ MBBS ಪದವಿಯನ್ನು 2015 BLDಯ ವಿಶ್ವವಿದ್ಯಾಲಯವಾದಂಥ ವಿಜಾಪುರದ ಶ್ರೀ BM ಪಾಟೀಲ್ ಮೆಡಿಕಲ್ ಕಾಲೇಜ್ನಲ್ಲಿ ಹಾಗೂ MS ಸ್ನಾತಕೋತ್ತರ ಪದವಿಯನ್ನು ಕ್ಷೇಮ ವಿಶ್ವವಿದ್ಯಾಲಯ ಮಂಗಳೂರಿನ ಜಸ್ಟಿಸ್ KS ಹೆಗ್ಡೆ ಮೆಡಿಕಲ್ ಕಾಲೇಜ್ನಲ್ಲಿ 2021 ಪಡೆದರು. ಇಂಡಿಯನ್ ಅಸೋಸಿಯೇಷನ್ ಆಫ್ ಗ್ಯಾಸ್ಟ್ರೋ ಇಂಟೆಸ್ಟಿನಲ್ ಎಂಡೋಸರ್ಜನ್ ಫೆಲೋಶಿಪ್ಪನ್ನು ಕೂಡ ಇವರು ಪಡೆದಿದ್ದಾರೆ. 2021 ಧಾರವಾಡದ SDM ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ಶಸ್ತ್ರಚಿಕಿತ್ಸಾ ವಿಭಾಗಕ್ಕೆ ಸೇರಿ ಕಳೆದ 3 ತಮ್ಮ ಸೇವೆಯನ್ನು ಮಾಡ್ತಾಯಿದ್ದಾರೆ. ಪ್ರಸ್ತುತ ಇವರು ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಕೇಳುಗರೆ, ನಿಮ್ಮೆಲ್ಲರ ಪರವಾಗಿ ಡಾಕ್ಟರ್ ಸುಭಾಷ್ ಕಾಮರೆಡ್ಡಿ ಅವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಮಸ್ಕಾರ ಡಾಕ್ಟರ್ ಸುಭಾಷ್ ಅವರೇ. ನಮಸ್ಕಾರ ಕೇಳುಗರೆ, ನಾನು ಡಾಕ್ಟರ್ ಸುಭಾಷ್ ಕಾಮರೆಡ್ಡಿ. ಇವತ್ತು ನಾನು ನಿಮಗೆ ಹೊಟ್ಟೆ ಮೇಲೆ ಆಗುವ ಹರ್ನಿಯ ಕಾಯಿಲೆ ಬಗ್ಗೆ ಮಾಹಿತಿ ನೀಡಲಿದ್ದೇನೆ. ಹರ್ನಿಯ ಅಂದರೆ ನಾವು ಕನ್ನಡದಲ್ಲಿ ಅಂಡವಾಯು ಎಂದು ಕರೆಯುತ್ತೇವೆ. ನಾರ್ಮಲಾಗಿ ನಮ್ಮ ಹೊಟ್ಟೆ ಒಳಗಡೆ ಕರುಳು ಮತ್ತು ಕೊಬ್ಬಿನಂಶ ಅಂದರೆ ಒಮೆಂಟಮ್ ಇವು ಊರುತ್ತವೆ. ಅದನ್ನು ಹೊರಗಡೆಯಿಂದ ಪ್ರೊಟೆಕ್ಟ್ ಮಾಡಲಿಕ್ಕೆ ಅಥವಾ ಕವರಿಂಗ್ ಆಗಿ ಮಾಂಸಖಂಡಗಳು, ಸ್ನಾಯುಗಳು ಮತ್ತು ಕೊಬ್ಬಿನಂಶ ಚರ್ಮ ಇರುತ್ತವೆ. ಈ ಹರ್ನಿಯ ಅಂದರೆ ಹೊಟ್ಟೆಯ ಮೇಲೆ ಇರುವ ಮಾಂಸಖಂಡಗಳ ಪದರುಗಳು ಎಲ್ಲಿಯಾದರೂ ದುರ್ಬಲವಾದಾಗ ಅಲ್ಲಿರುವ ಅಂಗಾಂಗಗಳು ಸ್ವಲ್ಪ ಸ್ವಲ್ಪವಾಗಿ ತಳ್ಳಿಕೊಂಡು ಹೊರಗಡೆ ಬಂದು ಒಂದು ಊತವಾಗಿ ಅಥವಾ ಗಂಟಾಗಿ ಕಾಣಿಸಿಕೊಂಡರೆ ನಾವು ಅದನ್ನೇ ಹರ್ನಿಯ ಎಂದು ಕರೆಯುತ್ತೇವೆ. ಈ ಹರ್ನಿಯ ಗಂಟುಗಳಲ್ಲಿ ಸಾಮಾನ್ಯವಾಗಿ ಕರುಳು ಅಥವಾ ಕಬ್ಬಿನಾಂಶ ಇರುತ್ತವೆ. ಈ ಹರ್ನಿಯ ಕಾಯಿಲೆಯು ಪುರುಷರಲ್ಲಿ, ಮಹಿಳೆಯರಲ್ಲಿ ಮತ್ತು ಚಿಕ್ಕ ಮಕ್ಕಳಲ್ಲೂ ಕೂಡ ಕಂಡುಬರುತ್ತದೆ. ಈ ಹರ್ನಿಯ ಯಾವ ಯಾವ ಭಾಗದಲ್ಲಿ ಕಂಡುಬರುತ್ತದೆಯೋ ಅದರ ಪ್ರಕಾರ ನಾವು ಹರ್ನಿಯವನ್ನು ಬೇರೆ ಬೇರೆ ಹೆಸರಿನಿಂದ ಕರೆಯುತ್ತೇವೆ. ಇವತ್ತು ಸಾಮಾನ್ಯವಾಗಿ ಕಾಣಿಸುವಂತಹ 3 ಹರ್ನಿಯಗಳ ಬಗ್ಗೆ ತಿಳಿದುಕೊಳ್ಳೋಣ. ತೊಡೆ ಸಂಧಿಗಳಲ್ಲಾಗುವಂತಹ ಇಂಗ್ವೈನಲ್ ಹರ್ನಿಯ, ಒಕ್ಕಳು ರೀಜನಲ್ಲಿ ಆಗುವಂತಹ ಅಂಬಲಿಕಲ್ ಹರ್ನಿಯ ಮತ್ತು ಮುಂಚೆ ಯಾವುದಾದರೂ ಹೊಟ್ಟೆಯ ಮೇಲೆ ಶಸ್ತ್ರಚಿಕಿತ್ಸೆ ಆದ ಜಾಗದಲ್ಲಿ ಆಗುವಂತಹ ಇನ್ಸಿಷನಲ್ ಹರ್ನಿಯ. ಇವಾಗ ಈ ಹರ್ನಿಯ ಕಾಯಿಲೆಯ ಕಾರಣಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ಹರ್ನಿಯ ಆಗಲಿಕ್ಕೆ ಬಹು ಮುಖ್ಯವಾದ ಕಾರಣ ಎಂದರೆ ಹೊಟ್ಟೆ ಒಳಗಡೆ ಪ್ರೆಷರ್ ಜಾಸ್ತಿ ಆಗುವುದು, ಅಂದರೆ ಒತ್ತಡ ಜಾಸ್ತಿ ಆಗುವುದು. ನಾವು ಇಂಟ್ರಾ ಅಬ್ಡೋಮಿನಲ್ ಪ್ರೆಷರ್ ಎಂದು ಕರೆಯುತ್ತೇವೆ. ಈ ಒತ್ತಡ ಜಾಸ್ತಿ ಆಗಲಿಕ್ಕೆ ಹಲವಾರು ಕಾರಣಗಳಿವೆ. ಈ ಕಾರಣಗಳು ಯಾವುದೆಂದರೆ, ಮೊದಲನೇದಾಗಿ ಬೊಜ್ಜು, ಅಂದರೆ ಅತಿ ಬೊಜ್ಜು. ಈ ಬೊಜ್ಜು ಜಾಸ್ತಿಯಾದಾಗ ಈ ಮಾಂಸಖಂಡಗಳ ಮಧ್ಯೆ ಈ ಬೊಜ್ಜು ಬೆಳೆದುಕೊಂಡು ಮಾಂಸಖಂಡಗಳು ದುರ್ಬಲೆಯಾಗುತ್ತವೆ. ಈ ದುರ್ಬಲತೆಯಿಂದ ಹರ್ನಿಯ ಆಗುವ ಸಾಧ್ಯತೆ ಇರುತ್ತದೆ. ಮತ್ತು ಅತಿಯಾದ ಕೆಮ್ಮು ಮತ್ತು ದಮ್ಮು, ಅಂದರೆ ಬಹಳ ದಿನಗಳಿಂದ ತಿಂಗಳುಗಳವರೆಗೆ ಇರುವಂಥ ಕೆಮ್ಮು. ಈ ಕೆಮ್ಮು ಸಹಜವಾಗಿ ಶ್ವಾಸಕೋಶದ ತೊಂದರೆಯಿಂದ ಇರುತ್ತದೆ. ಈ ಕೆಮ್ಮನ್ನು ನಾವು ಹೆಚ್ಚಾಗಿ COPD, ಅಸ್ತಮಾ, TB ಕಾಯಿಲೆ ಇರುವುದರಲ್ಲಿ ನೋಡುತ್ತೇವೆ. ಮತ್ತು ಮಲಬದ್ಧತೆ, ಮೂತ್ರದ ತೊಂದರೆ ಮತ್ತು ಅತಿಯಾದ ತೂಕವನ್ನು ಎತ್ತುವುದು ಮತ್ತು ಹೆಣ್ಣು ಮಕ್ಕಳಲ್ಲಿ ಅನೇಕ ಗರ್ಭಧಾರಣೆ ಕೂಡ ಒಂದು ಕಾರಣವಾಗುತ್ತದೆ. ಇನ್ನೊಂದು ಬಹುಮುಖ್ಯ ಕಾರಣವೆಂದರೆ ಮುಂಚೆ ಹೊಟ್ಟೆ ಮೇಲೆ ಆದಂತಹ ಯಾವುದಾದರೂ ಶಸ್ತ್ರಚಿಕಿತ್ಸೆ. ಈ ಶಸ್ತ್ರಚಿಕಿತ್ಸೆ ಆದಾಗ ಈ ಶಸ್ತ್ರಚಿಕಿತ್ಸೆ ಆದ ಜಾಗದಲ್ಲಿ ಪಸ್ ಅಥವಾ ಈ ಶಸ್ತ್ರಚಿಕಿತ್ಸೆ ಆದ ಜಾಗ ಸರಿಯಾಗಿ ಕೂಡಿಕೊಳ್ಳದಿದ್ದರೆ ಅಲ್ಲಿ ದುರ್ಬಲತೆ ಉಂಟಾಗಿ ಹರ್ನಿಯಾಗುತ್ತದೆ. ನಾವು ಇದನ್ನು ಇನ್ಸಿಷನಲ್ ಹರ್ನಿಯ ಎಂದು ಕರೆಯುತ್ತೇವೆ. ಈಗ ನಾವು ಹರ್ನಿಯದ ಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ಹರ್ನಿಯವು ಮೊದಲಾಗಿ ಊತ ಅಥವಾ ಗಂಟಾಗಿ ಕಾಣಿಸಿಕೊಳ್ಳುತ್ತದೆ. ಈ ಗಂಟು ಬಹಳ ತಿಂಗಳು ಅಥವಾ ವರ್ಷಗಳವರೆಗೆ ಇರಬಹುದು. ಈ ಗಂಟು ಓಡಾಡಿದಾಗ, ತೂಕವನ್ನು ಎತ್ತಿದಾಗ, ಓಡುವಾಗ, ಕೆಮ್ಮಿದಾಗ, ಕಂಡುಬರುತ್ತದೆ ಮತ್ತು ಮಲಗಿದಾಗ ಈ ಗಂಟು ಒಳಗಡೆ ಹೋಗಿ ಕಣ್ಮರೆಯಾಗುತ್ತದೆ. ಈ ಗಂಟಲ್ಲಿ ಒಂದೊಂದು ಸರ್ತಿ ನೋವು ಕೂಡ ಕಂಡುಬರುತ್ತದೆ. ಈ ನೋವು ಕಂಡುಬಂದರೆ ಅದು ಅಪಾಯದ ಸಂಗತಿ. ಈ ಸ್ಟೇಜ್ವರೆಗೂ ನಾವು ಹರ್ನೆಯವನ್ನು ಅನ್ಕಾಂಪ್ಲಿಕೇಟೆಡ್ ಹರ್ನೆ ಎಂದು ಕರೆಯುತ್ತೇವೆ. ಒಂದೊಂದು ಸರ್ತಿ ಈ ಹರ್ನಿಯದ ರಂಧ್ರ ದೊಡ್ಡದಾಗಿ ಒಳಗಡೆಯಿಂದ ಬರುವಂತಹ ಕೊಬ್ಬಿನಂಶ ಅಂದರೆ ಒಮೆಂಟಮ್ ಸಿಕ್ಕು ಹಾಕಿಕೊಂಡು ಒಳಗಡೆ ಹೋಗದೇ ಇದ್ದಲ್ಲಿ ಇದು ಹೊರಗಡೆ ಬಹಳ ದೊಡ್ಡ ಗಂಟಾಗಿ ಕಾಣುತ್ತದೆ ಮತ್ತು ಬಹಳಷ್ಟು ನೋವನ್ನುಂಟು ಮಾಡುತ್ತದೆ. ನಾವು ಇದನ್ನು ಇರ್ರೆಡ್ಯೂಸಿಬಲ್ ಹರ್ನಿಯ ಎಂದು ಕರೆಯುತ್ತೇವೆ. ಇನ್ನು ಮುಂದಕ್ಕೆ ಹೋದರೆ ಈ ಹರ್ನಿಯದಲ್ಲಿ ಕರಳುಗಳು ಅಂಟಿಕೊಂಡು ಈ ಕರಳುಗಳಿರುವಂತಹ ಊಟ ಪಿತ್ತ ನೀರು ಮತ್ತು ಗುಳು ಮುಂದಕ್ಕೆ ಹೋಗುವುದಿಲ್ಲ. ಇಂಥ ಕಂಡೀಷನಲ್ಲಿ ಹೊಟ್ಟೆ ಊತ ಬರುತ್ತದೆ, ವಾಂತಿ ಇರುತ್ತದೆ ಮತ್ತು ಮಲಬದ್ಧತೆ ಇರುತ್ತದೆ. ಇಂಥ ಹರ್ನಿಯಾಗೆ ನಾವು ಅಬ್ಸ್ಟ್ರಕ್ಟೆಡ್ ಹರ್ನಿ ಎಂದು ಕರೆಯುತ್ತೇವೆ. ಒಂದು ವೇಳೆ ಇದು ಇನ್ನೂ ಮುಂದುವರೆದರೆ ಈ ಕರಳಿನ ರಕ್ತ ಸಂಚಾರ ಕಡಿಮೆ ಆಗಬಹುದು. ಈ ರಕ್ತ ಸಂಚಾರ ಕಡಿಮೆ ಆದಲ್ಲಿ ಕರಳು ಕೊಳತು ಹೋಗುವ ಸಾಧ್ಯತೆ ಇರುತ್ತದೆ. ನಾವು ಇದನ್ನು ಸ್ಟ್ರಾಂಗ್ಯುಲೇಟೆಡ್ ಹರ್ನಿ ಎಂದು ಕರೆಯುತ್ತೇವೆ. ಇದು ಜೀವಕ್ಕೆ ಅಪಾಯ ಇರುವಂತಹ ಕಂಡೀಷನ್. ಇವಾಗ ಹರ್ನಿಯಾದ ಟ್ರೀಟ್ಮೆಂಟ್ ಬಗ್ಗೆ ತಿಳಿದುಕೊಳ್ಳೋಣ. ಸಾಮಾನ್ಯವಾಗಿ ಈ ಹರ್ನಿಯ ಕಂಡುಬಂದಲ್ಲಿ ಅಲ್ಟ್ರಾಸೋನೋಗ್ರಫಿ ಅಂದರೆ ಸಣ್ಣ ಸ್ಕ್ಯಾನ್ ಅಂದರೆ USG ಸ್ಕ್ಯಾನಿಂಗ್ ಅಂತ ಹೇಳ್ತೇವೆ. ಇದು ಒಂದು ಸಾಕಾಗುತ್ತದೆ ಭಾಳ ಜನಗಳಲ್ಲಿ. ಆದರೆ ಒಬ್ಬೊಬ್ಬರಲ್ಲಿ ಹರ್ನಿಯ ಭಾಳ ಚಿಕ್ಕದಿದ್ದು ಭಾಳ ಬೊಜ್ಜು ಭಾಳ ಜಾಸ್ತಿ ಇದ್ದರೆ ಅದು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗಲ್ಲಿ ಕಂಡುಬರುವುದಿಲ್ಲ. ಅಂಥವರಲ್ಲಿ CT ಸ್ಕ್ಯಾನ್ ಬೇಕಾಗುವ ಸಾಧ್ಯತೆ ಇರುತ್ತದೆ. ಅದು CT ಸ್ಕ್ಯಾನ್ ಬೇಕಾಗುವ ಸಾಧ್ಯತೆ ಬಹಳ ಕಡಿಮೆ. ಈ ಹರ್ನಿಯದ ಟ್ರೀಟ್ಮೆಂಟ್ ಬಗ್ಗೆ ತಿಳಿದುಕೊಳ್ಳೋಣ. ಈ ಹರ್ನಿಯವು ಒಂದು ಮೆಕ್ಯಾನಿಕಲ್ ಪ್ರಾಬ್ಲಮ್ ಅಂದರೆ ಯಾವುದೇ ಟ್ಯಾಬ್ಲೆಟ್ ಅಥವಾ ಟಾನಿಕ್ ಇದೆಲ್ಲ ತಗೊಂಡಿರೋದ್ರಿಂದ ಕಡಿಮೆ ಆಗುವುದಿಲ್ಲ. ಇದು ಶಸ್ತ್ರಚಿಕಿತ್ಸೆಯ ಮೂಲಕವೇ ಸರಿಪಡಿಸಬೇಕಾಗುತ್ತದೆ. ಈ ಶಸ್ತ್ರಚಿಕಿತ್ಸೆಯ ಇತಿಹಾಸ ನೋಡಿದರೆ ಮುಂಚೆ ಈ ಹರ್ನಿಯ ಆದ ಜಾಗದಲ್ಲಿ ಚರ್ಮ ಓಪನ್ ಮಾಡಿ ಈ ಹರ್ನಿಯದಿಂದ ಹೊರಗಡೆ ಬರುವಂತಹ ಕರಳು ಅಥವಾ ಕೊಬ್ಬಿನಾಂಶವನ್ನು ಒಳಗಡೆ ತಳ್ಳಿ ಅದನ್ನು ದುರ್ಬಲವಾದ ಜಾಗವನ್ನು ಬಲಪಡಿಸುತ್ತಿದ್ದರು. ಆದರೆ ಏನಾಗ್ತಿತ್ತು, ಸ್ವಲ್ಪ ದಿನದ ನಂತರ ಹರ್ನಿಯ ಮತ್ತೆ ಬರುತ್ತಿತ್ತು. ಅದನ್ನು ನಮ್ಮ ಮೆಡಿಕಲ್ ಟರ್ಮಲ್ಲಿ ರಿಕರೆನ್ಸ್ ಎಂದು ಹೇಳುತ್ತೇವೆ. ಹೀಗೆ ಹರ್ನಿಯ ಶಸ್ತ್ರಚಿಕಿತ್ಸೆಯಲ್ಲಿ ಅಡ್ವಾನ್ಸ್ಮೆಂಟ್ ಬಂದು ಇತ್ತೀಚಿನ ದಿನಗಳಲ್ಲಿ ನಾವು ಮೆಶ್ ಅಂದರೆ ಜಾಳಿಗೆ ಎಂದು ಹೇಳುತ್ತೇವೆ ಅದನ್ನು ಹಾಕಿದ ನಂತರ ಮಾಂಸಖಂಡಗಳ ಮಧ್ಯೆ ಈ ಜಾಳಿಗೆಯನ್ನು ಹಾಕಲಾಗುತ್ತದೆ. ಈ ಜಾಳಿಗೆ ಆ ಮಾಂಸಖಂಡಗಳ ಜೊತೆ ಸೇರಿಕೊಂಡು ಆ ಜಾಗವನ್ನು ಬಲಪಡಿಸುತ್ತದೆ. ಅದರಿಂದ ಹರ್ನಿಯ ಮತ್ತೊಂದು ಸರಿ ಆಗುವ ಚಾನ್ಸಸ್ ಭಾಳ ಕಡಿಮೆ ಇರುತ್ತದೆ. ಈ ಶಸ್ತ್ರಚಿಕಿತ್ಸೆಯು ಎರಡು ರೀತಿ ಮಾಡಬಹುದು. ಒಂದು ಓಪನ್ ಸರ್ಜರಿ, ಇನ್ನೊಂದು ಲ್ಯಾಪ್ರೋಸ್ಕೋಪಿಕ್ ಅಥವಾ ಕೀಹೋಲ್ ಸರ್ಜರಿ. ಈ ಓಪನ್ ಸರ್ಜರಿಯಲ್ಲಿ 5-6 ಸೆಂಟಿಮೀಟರ್ ಚರ್ಮವನ್ನು ಕಟ್ ಮಾಡಿ ಒಳಗಡೆ ಇರುವಂತಹ ಕರಳು ಅಥವಾ ಕೊಬ್ಬಿನಂಶವನ್ನು ಹೊಟ್ಟೆ ಒಳಗಡೆ ತಳ್ಳಿ ಅದರ ಮೇಲೆ ನಾವು ಜಾಳಿಗೆಯನ್ನು ಹಾಕಿ ದುರ್ಬಲವಾದ ಜಾಗವನ್ನು ಬಲಪಡಿಸ್ತೀವಿ. ಇನ್ನೊಂದು ಲ್ಯಾಪ್ರೋಸ್ಕೋಪಿ ಅಂದರೆ ಕೀಹೋಲ್ ಸರ್ಜರಿ. ಇದರಲ್ಲಿ ಏನಂತಂದರೆ ಚರ್ಮವನ್ನು ಅರ್ಧ ಅಥವಾ 1 ಸೆಂಟಿಮೀಟರ್ ಒಂದು 2-3 ಕಡೆ ಟೂತ್ ಮಾಡಿ ಅದರಲ್ಲಿ ಟೆಲಿಸ್ಕೋಪ್ ಮುಖಾಂತರ ಒಳಗಡೆಯಿಂದನೇ ನಾವು ಹರ್ನಿಯವನ್ನು ಸರಿಪಡಿಸ್ತೀವಿ. ಇದರಲ್ಲಿ ಕೂಡ ಮೆಶ್ ಹಾಕ್ತೀವಿ. ಈ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿದು ಲಾಭಗಳೇನೆಂದರೆ ಇಲ್ಲಿ ನೋವು ಕಡಿಮೆ ಇರುತ್ತದೆ. ಯಾಕಂತಂದರೆ ಇಲ್ಲಿ ಚರ್ಮದ ಇನ್ಸಿಷನ್ ಕಡಿಮೆ ಚಿಕ್ಕದಿರುತ್ತದೆ ಮತ್ತು ಪೇಷಂಟ್ ದಿನನಿತ್ಯದ ಚಟುವಟಿಕೆಗಳಿಗೆ ಬೇಗ ಮರಳುತ್ತಾನೆ ಮತ್ತು ಹಾಸ್ಪಿಟಲ್ ಸ್ಟೇ ಕಡಿಮೆ ಇರುತ್ತದೆ. ಕೊನೆಯದಾಗಿ ನಾವು ಈ ಹರ್ನಿಯವನ್ನು ತಡೆಗಟ್ಟಲು ಏನು ಮಾಡಬೇಕೆಂದು ತಿಳಿದುಕೊಳ್ಳೋಣ. ಈ ಹರ್ನಿಯ ಯಾವ್ಯಾವ ಕಾರಣಗಳಿಂದ ಆಗುತ್ತದೋ ನಾವು ಮೊದಲು ಅದನ್ನು ದೂರವಾಗಿಸಬೇಕು. ಅಂದರೆ ತೂಕವನ್ನು ಸಮತೋಲನದಲ್ಲಿ ಇಟ್ಟುಕೊಳ್ಳಬೇಕು, ಸರಿಯಾಗಿ ವ್ಯಾಯಾಮಗಳನ್ನು ಮಾಡುವುದರಿಂದ ದೀರ್ಘಕಾಲದ ಕೆಮ್ಮು ಮಲಬದ್ಧತೆ ಮೂತ್ರದ ತೊಂದರೆಗಳಿಗೆ ಸೂಕ್ತ ಚಿಕಿತ್ಸೆ ಪಡೆಯಬೇಕು. ಗರ್ಭಾವಸ್ಥೆಯಲ್ಲಿ ಹೊಟ್ಟೆಯ ಮಾಂಸಖಂಡಗಳು ದುರ್ಬಲವಾಗಿರುತ್ತವೆ. ಇವುಗಳ ಬಲವು ಮರಳಿ ಬರಲು ಸಮಯ ಕೊಡಬೇಕು ಮತ್ತು ಸೂಕ್ತ ವ್ಯಾಯಾಮಗಳನ್ನು ಮಾಡಬೇಕು. ಹಿಂದೆ ಶಸ್ತ್ರಚಿಕಿತ್ಸೆ ಆಗಿರುವವರು ಹೆಚ್ಚಿನ ಒತ್ತಡ ಹೊಟ್ಟೆಯ ಮೇಲೆ ಬೀಳದ ಹಾಗೆ ನೋಡಿಕೊಳ್ಳಬೇಕು. ಧನ್ಯವಾದಗಳು. ಧನ್ಯವಾದಗಳು ಡಾಕ್ಟರ್ ಸುಭಾಷ್ ಕಾಮರೆಡ್ಡಿಯವರೇ. ಬಹಳಷ್ಟು ವಿವರವಾದ ಮಾಹಿತಿಯನ್ನು ತಾವು ಹರ್ನಿಯ ಕಾಯಿಲೆ ಬಗ್ಗೆ ಕೊಟ್ಟಿದ್ದೀರಿ. ಅಂದರೆ ಹರ್ನಿಯ ಕಾಯಿಲೆ ಅಂದ್ರೇನು, ಕಾರಣ ಏನು, ಯಾವಾಗ ಇದು ಬರ್ತದೆ, ಈ ಎಲ್ಲ ವಿವರವನ್ನು ನಮ್ಮ ಕೇಳುಗರಿಗೆ ತಾವು ನೀಡಿದ್ದೀರಿ. ಈಗ ಕರೆಗಳನ್ನು ಸ್ವೀಕರಿಸುವಂತಹ ಸಮಯ. ಹಲೋ ಹಲೋ ನಮಸ್ತೆ, ಯಾರು ಮಾತಾಡೋದು? ಹಲೋ ಸರ್, ನಾನು ಅತ್ನಿ ತಾಲೂಕ ಕಟ್ಗೆಯಿಂದ ಅಡಿಯಪ್ಪ ಆಗಲೇ ಮಾತಾಡೋದ್ರಿ. ಪ್ರಶ್ನೆ ಕೇಳ್ರಿ ಅಡಿಯಪ್ಪ. ನಮಗೀಗ ನಾವು ಹರಣಿ ಆಪರೇಷನ್ ಮಾಡ್ಕೊಂಡ ಈಗ 3 ಸಾತ್ರಿ ಜಾಳಿಗೆ ಹಾಕ್ಯಾರ್ರಿ. ಹೇಳಿ. ಅದು ಯಾಂದ್ರೆ ಸ್ವಲ್ಪ ಬಗ್ಗಿ ಮಾಡೋಣ, ಹಂಗಂಗ ತ್ರಾಸ ಆಗೈತ್ರಿ ಅದು. ಹಲೋ ಸರ್. ಹೇಳ್ರಿ. ಕೇಳ್ತದ ಅದು ಸ್ವಲ್ಪ ಏನಾವ್ ಬಗ್ ಮಾಡೋಣ, ಅದು ಓಡಿ ಸ್ವಲ್ಪ ಹೆಚ್ಚು ಓಡಿಯಾಗೋದ್ರಿಂದ ಹೇಳಿ ಗೆಜ್ಜಾರ ಸ್ವಲ್ಪ ತ್ರಾಸ ಮಾಡಿದ್ರಿ. ಅದು ನೋವು ಬರ್ತಿದೆ ಅಂತಂತಂದ್ರೆ ಇನ್ನೊಂದ್ಸರಿ ಬಂದಿರಬಹುದು, ಅಥವಾ ಅಲ್ಲಿ ನರಗಳಿಗೆ ಏನಾದ್ರೂ ಪೆಟ್ಟು ಬಿದ್ದಿರಬಹುದು. ನೀವು ಒಂದ್ಸರಿ ಸರ್, ನಮ್ ತೂಕ ಹೆಚ್ಚು ಕಡಿಮೆ ಆಗಿದ್ರಿ. ನಮ್ದು 73 ವಯಸ್ಸು ರೀ. ಹಾರಿ. ಅದ 45-42 ತೂಕ ಅದರಿ. ನಾನು ಆಪರೇಷನ್ ಮಾಡ್ಕೊಂಡು 21 ಲಾಗ್ ಮಾಡ್ಕೊಂಡಿದ್ರಿ. ಹಾರಿ. ಅಲ್ಲಿ ಮತ್ತೆ ಸಮಸ್ಯೆ ಆಗೈತ್ರಿ. ಅದಕ್ಕೆ ಏನ್ ಕಾರಣ ರೀ? ಅದಕ್ಕೆ ಮುಂದಾದ್ರೆ ಈಗ ನಮ್ಗೆ ಈಗ ಮುಂದೆ ಮೊದಲ ಹಾಕಿದ್ರಿ, ಇಲ್ಲಿ ಸಂವತ್ಸರ ಮುಂದೆ ಹಾಕಿದ್ರಿ, ಈಗ ಜಜ್ಜೆ ಹೋಗಿದ್ರಿ ಈಗ. ಅದ ಕೈಗೆ ಹಚ್ಚತ್ರಿ ಅದು. ಹಾರಿ. ಅದಕ್ಕೆ ಏನಾಗತ್ತೆ ಮಾಡ್ಬೇಕ್ರಿ ಸರ್? ಅದು ನೋಡ್ಬೇಕ್ರಿ. ಅದು ಏನಾದರೂ ಒಂದ್ಸರಿ ನರಗಳು ಏನಾದರೂ ಹಿಡ್ಕೊಂಡಿತ್ತು, ಅಥವಾ ಮತ್ತೆ ಇನ್ನೊಂದ್ಸರಿ ಬಂದರೂ ಬಂದಿರ್ಬೋದು. ಅದಕ್ಕೆ ನಾವು ಮೊದಲು ಸ್ಕ್ಯಾನಿಂಗ್ ಮಾಡಿ ನೋಡ್ಬೇಕಾಗ್ತದೆ ರೀ. ಹಾಂ ಸರ್. ಹಾಂ. ಹಂಗೇನಿಲ್ರಿ, ಅದು ಇನ್ನೊಂದ್ಸರಿ ಆಗಿರ್ತದಂತ ನಾವು ಖಚಿತವಾಗಿ ಹೇಳಕ್ ಬರೋದಿಲ್ಲ. ಸ್ಕ್ಯಾನಿಂಗ್ ಮಾಡಿ ನೋಡ್ಬೇಕಾಗ್ತದ. ಹಂಗೇನಾದ್ರೂ ಇಲ್ಲ ಅಂತಂತಂದ್ರೆ ಔಷಧ ಉಪಚಾರಗಳಿಂದ ಕಡಿಮೆ ಮಾಡಬಹುದು. ಹಾರಿ. ನೀವು ಅದನ್ನ ಅದು ಮಲಬದ್ಧತೆ ಸಮಸ್ಯೆಯಿಂದನೂ ಆ ನೋವು ಜಾಸ್ತಿ ಆಗ್ತದೆ. ಯಾಕಂದ್ರೆ ನೀವು ಬಹಳ ಹೊಟ್ಟೆ ಮೇಲೆ ಪ್ರೆಷರ್ ಹಾಕೋದ್ರಿಂದನೂ ಆತರ ಆಗ್ತದ. ನೀವು ಆ ಮಲಬದ್ಧತೆ ಸಮಸ್ಯೆನ ತೋರಿಸ್ಕೊಂಡು ಸ್ವಲ್ಪ ಸರಿ ಮಾಡಿಕೊಂಡ್ರೆ ಈ ನೋವು ಕಡಿಮೆ ಆಗೋ ಚಾನ್ಸಸ್ ಇರ್ತದೆ ರೀ. ಸರ್ ನಮಸ್ಕಾರ ಸರ್. ಹಾಂ ರೀ. ಹಲೋ. ಹಲೋ ನಮಸ್ಕಾರ ಮೇಡಮ್. ನಮಸ್ತೆ, ತಮ್ಮ ಹೆಸರು? ನನ್ನ ಹೆಸರು ಶಂಕರಗೌಡ ಗೌಡರ್ ಅಂತ ರೀ. ಪ್ರಶ್ನೆ ಕೇಳ್ರಿ ಶಂಕರಗೌಡ. ನಿಮ್ಗೆ ಸಿರು ಅಂದ ರೀ? ಹಾಂ ಹೇಳ್ರಿ. ನನಗೆ ಹರಣಿ ಆಗಿತ್ತು ರೀ ಮೇಡಮ್ ಅವ್ರ. ಹಾಂ. ಡಾಕ್ಟರ್ ಸಾಹೇಬ್ ನಮಸ್ಕಾರ ರೀ ಮೊದಲ. ಹಾಂ ನಮಸ್ಕಾರ ರೀ. ಹಾಂ, ನನಗೆ ಮೊನ್ನೆ June 13 ಆಪರೇಷನ್ ಮಾಡಿಸಿದ್ರಿ ಸರ್. ಹಾಂ ರೀ. ನಾನು 60 ವಯಸ್ಸು ಸರ್. ಹಾಂ ರೀ. ನಾನು ಮೊನ್ನೆ June 12 ಎಲ್ಲ ಮಾಡಿಸಿದ್ರಿ ಹರಣಿ. ಹೊಕ್ಕಳಿ ಆಗಿತ್ತು ಸರ್ ನನಗೆ. ಎಮ್ಮ ಜನ ಗಾತ್ರ ಆಗಿತ್ತು ರೀ. ಇವತ್ತು ಮಾಡ್ಬೇಕು ನಾನು ಮಾಡೋ ಅನ್ಕೊಂತ ರಿಟೈರ್ಮೆಂಟ್ ಆಗಿ ಯಾರು ಸಾಕ್ರಿ ನಾನು. ಈಗ ತೊಂದರೆ ಏನ ಪ್ರಿನ್ಸಿಪಾಲ್ ಇದ್ದೀನಿ ರೀ. ಮೊನ್ನೆ ಆಪರೇಷನ್ ಮಾಡ್ಸಿನ್ರಿ ಇಲ್ಲಿ ನಿಮ್ಸರಾಗ ಮಾಡ್ಸಿನ್ರಿ. ಅಲ್ಲ ತೊಂದರೆ ಏನಾಗ್ತದೆ? ಅದನ್ನ ಈಗ ಗಾಯ ಮಾಡಿ ಬೆನ್ನು ಬಹಳ ಆಯ್ತು ನೋಡ್ರಿ. ಬೆನ್ನು ಬಹಳ ಆಯ್ತು ನೋಡ್ರಿ ಸರ್. ಅದು ಈ ಹರ್ನಿಯ ಕಾಯಿಲ್ದಿಂದ ಬೆನ್ನು ನೋವು ಇರೋದು ಬಹಳ ಕಡಿಮೆ ರೀ. ಆ ಬೆನ್ನು ನೋವು ಮತ್ತೆ ಅದು ಬೇರೆ ಸಮಸ್ಯೆಯಿಂದ ಇರಬೇಕು. ಅದನ್ನ ಬೆನ್ನು ನೋವು ತೋರಿಸ್ಕೋಬೇಕಾಗುತ್ತೆ ರೀ ಸರ್. ನಮಗೆ MRI ಸ್ಕ್ಯಾನ್ ಮಾಡಿಸಿ ಮಾಡ್ತಿದ್ರಿ ಅವರು? ಅದೇ ರೀ. ಅದು ಬೆನ್ನು ನೋವು ಮತ್ತೆ ಬೇರೆ ಸ್ಕ್ಯಾನ್, ಅದು ಮೂಳೆದು ಏನಾದರೂ ಸವಕಳಿ ಆಗಿ ಆ ಥರ ಆಗಿರಬೇಕು. ಅದು ಮತ್ತೆ ನೀವು ಬೆನ್ನಿದು ಬೇರೆ ಡಾಕ್ಟರ್ ತೋರಿಸ್ಬೇಕಾಗಿತ್ತು. ಅದು ಇವತ್ತಿನ ಟಾಪಿಕ್ಗೆ ಸಂಬಂಧಪಟ್ಟಿದ್ದಲ್ಲ. ಅಲ್ಲಿ ಹರಣಿ ಬಗ್ಗೆ ಕೇಳ್ತಿದ್ದೆ ನಿಮಗೆ ನಾನು. ಹರಣಿ ನನಗೆ ಚಿಕ್ಕಂದ ಸಣ್ಣ ಇದ್ದಾಗ ಇತ್ತು ಅದು, ಸಣ್ಣ ಇದ್ದಾಗ ಇತ್ತು ನನಗೆ. ನನಗೆ ಏನು ನೋವು ಆಗಿದ್ದಲ್ಲ, ಅದಕ್ಕೇನು ತಂದೆ ಮಾಡಿದ್ದಿಲ್ರಿ ನನಗೆ. ಮಂದಿ ಏನಂದ್ರು ಅಪಾಯ ಸರ್, ಮುಂದೆ ಹಂಗೆ ಬಿಟ್ಟು ಅಪಾಯ ಸರ್ ಜೀವ ಕಂದ್ರಿ. ಹೌದ್ರಿ. ನಮ್ಮ ಫ್ರೆಂಡ್ಸ್ ಎಲ್ಲರು ಹಿಂಗಾಗಿ ನಾನು ಆಪರೇಷನ್ ಮಾಡ್ಸೀನಿ ರೀ. ಇವತ್ತು June 13 ಬರ್ತೀರಿ. ಈಗ ಶಂಕರ್ ಗೌಡ್ರ, ಡಾಕ್ಟರ್ ಹೇಳುದು ಹರ್ನಿಯಾಕು ಬೆನ್ನು ನೋವಿಗೂ ಏನು ಸಂಬಂಧ ಇಲ್ಲ ಅಂತ. ಅದಕ್ಕೆ ಬೆನ್ನು ನೋವು ಅಂದ್ರೆ ಒಬ್ಬ ಎಲುವು ಕೀಲು ತಜ್ಞರನ್ನ ಒಂದ್ಸತಿ ಭೇಟಿಯಾಗಿ ಕೇಳ್ ನೋಡ್ರಿ. ಮೇಡಮ್ ರಾಮ್ತೀನ್ರಿ, ಅನಸ್ತೇಷಾದಿಂದ ಏನಾದ್ರೂ ತೊಂದರೆ ಆಗಿರ್ಬಹುದು ಅಂತ. ಬಹಳ ಕಡಿಮೆ ಮಾಡಿದ್ರು ಅದಕ್ಕೇನು ಸಂಬಂಧ ಇಲ್ಲ ಅನಿಸ್ತ. ಅಲ್ಲ ಒಂದ್ಸತಿ ನೀವು ತೋರಿಸ್ಕೊಂಡ್ ಬಿಡ್ರಿ, ಕೇಳ್ರಿ ಡಾಕ್ಟರ್ನ. ಹಲೋ ಹಲೋ ಹಲೋ ಹಲೋ ಹಲೋ, ನಾವು ವಿಪಕ್ಷಪ್ಪ ಕಟ್ಟಿದ್ರೆ ಮಾತಾಡೋದು. ವಿಪಕ್ಷಪ್ಪ ಒಂಚೂರು ರೇಡಿಯೋ ಸೆಟ್ ದೂರ ಇಡ್ರಿ. ಗದಗದಿಂದ ಮಾತಾಡ್ತೇವ್ರಿ. ಹಾ ಹೇಳ್ರಿ, ಪ್ರಶ್ನೆ ಕೇಳ್ರಿ. ಇದು ಟೊಮಾಟೆ ಯೂಸ್ ಮಾಡೋದ್ರಿಂದ ಬರ್ತಂದ್ರಿ ಡಾಕ್ಟರ್? ಟೊಮಾಟೆ ಯೂಸ್ ಮಾಡೋದ್ರಿಂದ ಹರ್ನಿ ಆಗ್ತದೆ ಏನು ಅಂತ? ಇಲ್ರಿ, ಆ ತರ ಏನಿಲ್ರಿ. ಕಲಂಗಡಿ ಯಾವುದೇ ಈ ಊಟ ಮಾಡೋದ್ರಿಂದ ಹರ್ನಿಯ ಕಾಯಿಲೆ ಬರುವಂತದ್ದು ಇಲ್ರಿ. ಮತ್ತೆ ಎದರಿಂದ ಬರ್ತೈತ್ರಿ? ಇದು ತೂಕ ಬಹಳ ಎತ್ತದ್ರಿಂದ, ಆಮೇಲೆ ಬಹಳ ದಿವಸದಿಂದ ಕೆಮ್ಮಿದ್ರೆ, ಮತ್ತೆ ಮಲಬದ್ಧತೆ, ಮೂತ್ರ ತೊಂದರೆ ಇದ್ರೆ, ಮುಂಚೆ ಏನಾದರೂ ಹೊಟ್ಟೆ ಮೇಲೆ ಏನಾದರೂ ಆಪರೇಷನ್ ಆಗಿದ್ರೆ, ಅದರಿಂದ ಹರ್ನಿಯ ಬಹಳ ಸಾಧ್ಯತೆ ಇರ್ತದೆ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ನಾನು ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಮುಗುಳುಕೋಡದಿಂದ ಶಿವಲಿಂಗಯ್ಯ ಹಿರೇಮಠ ಮಾತಾಡಿದ್ರೆ. ಪ್ರಶ್ನೆ ಕೇಳ್ರಿ ಶಿವಲಿಂಗಯ್ಯ. ಡಾಕ್ಟರ್ ಅವ್ರಿಗೆ ನಮಸ್ಕಾರ ರೀ. ಸರ್, ನನ್ನ ಪ್ರಶ್ನೆ ಏನಂದ್ರೆ, ಹರ್ನಿಯ ಆಗದೇ ಇರುವಂಗ ಏನಾದ್ರು ಮುಂಜಾಗ್ರತಾ ಕ್ರಮಗಳಿದ್ರೆ ಒಂದ್ ಸ್ವಲ್ಪ ತಿಳಿಸಿರಲ್ಲ ಸರ್. ಸ್ವಲ್ಪ ನಾವು ಏನಾದ್ರು ಕೆಲಸ ಮಾಡ್ತಿರ್ಬೇಕಾದ್ರೆ, ಬಹಳ ನಾವು ತೂಕ ಎತ್ತಬೇಕಾದ್ರೆ ಸ್ವಲ್ಪ ಜಾಗ್ರತೆ ವಹಿಸಬೇಕಾಗ್ತದೆ. ಆಮೇಲೆ ಬಹಳ ಏನಾದ್ರು ಬಹಳ ದಿವಸದಿಂದ ಏನಾದ್ರು ಕೆಮ್ಮಿತ್ತು, ದಮ್ ಇತ್ತು, ಅಸ್ತಮ ಕಾಯಿಲೆ ಏನಾದ್ರು ಇತ್ತಂತಂದ್ರೆ, ಅವು ಸರಿಯಾದ ತಜ್ಞರ ಹತ್ರ ಹೋಗಿ ತೋರಿಸಿ ಟ್ರೀಟ್ಮೆಂಟ್ ತಗೋಬೇಕಾಗತ್ತೆ. ಮತ್ತೆ ಮಲಬದ್ಧತೆ, ಮೂತ್ರ ತೊಂದರೆ ಇದ್ರೆ ಅದನ್ನ ಡಾಕ್ಟರ್ ಹತ್ರ ತೋರಿಸಿ ಸರಿಯಾದ ಟ್ರೀಟ್ಮೆಂಟ್ ತಗೊಂಡ್ರೆ ಏನು ಹರ್ನಿಯ ಆಗೋ ಸಾಧ್ಯತೆ ಬಹಳ ಕಡಿಮೆ ಇರುತ್ತೆ. ಹಲೋ, ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ತಮ್ಮ ಹೆಸರು? ಮೇಡಮ್, ಬಾಗಲಕೋಟೆ ಡಿಸ್ಟ್ರಿಕ್ಟ್ ಜಮಖಂಡ್ ತಾಲೂಕಿನಿಂದ ಮಾತನಾಡ್ತಾ ಇದ್ದೀನಿ, ಚಿದಾನಂದ ಜರಾದಾರ್ ಅಂತೇಳಿ. ಪ್ರಶ್ನೆ ಕೇಳ್ರಿ ಚಿದಾನಂದ ಅವ್ರ. ಮೇಡಮ್ ಅವ್ರೆ, ಹೇಳ್ರಿ. ಇದು ಧೂಮಪಾನ ಮತ್ತು ಮದ್ಯಪಾನ ಮಾಡೋದ್ರಿಂದ ಈ ಹರ್ನಿಯ ಬರುತ್ತೆ ಏನು ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಹೌದ್ರಿ, ಈ ಧೂಮಪಾನ ಮಾಡೋದ್ರಿಂದ ಶ್ವಾಸಕೋಶ ತೊಂದರೆ ಆಗ್ತದೆ. ಈ ಶ್ವಾಸಕೋಶ ತೊಂದರೆಯಿಂದ ಈ ದಮ್ಮು ಕೆಮ್ಮು ಬಹಳ ದಿವಸ ಇದ್ರೆ ಈ ಹೊಟ್ಟೆ ಮೇಲೆ ಒತ್ತಡ ಜಾಸ್ತಿ ಆಗಿ ಹರ್ನಿಯ ಬರೋ ಸಾಧ್ಯತೆ ಇರ್ತದ್ರಿ. ಥ್ಯಾಂಕ್ ಯು ಸರ್. ಓಕೆ. ಹಲೋ, ಹಲೋ, ನಮಸ್ತೆ ಮೇಡಮ್. ನಮಸ್ತೆ. ಹೌದ್ರಿ, ಈ ಸಣ್ಣ ಮಕ್ಕಳಲ್ಲಿ ಕೂಡ ಹರ್ನಿಯ ಕಂಡು ಬರ್ತದ್ರಿ. ಒಕ್ಕಳಲ್ಲೂ ಕಂಡು ಬರ್ತದ, ಆಮೇಲೆ ತೊಡೆ ಸಂದಿಯಲ್ಲೂ ಕಂಡು ಬರ್ತದ್ರಿ. ಅಂದ್ರೆ ಈ ಒಕ್ಕಳ ಅಥವಾ ತೊಡೆ ಸಂದಿಯಲ್ಲಿ ಗಂಟಾಗಿರ್ತದ, ಒಂದೊಂದ್ ಸರ್ತಿ ನೋವು ಕಂಡು ಬರ್ತದ. ಆಮೇಲೆ ಈ ಗಂಟಾಗಿ ಚರ್ಮದ ಕೆಳಗಡೆನೆ ಒಂದ್ ಗಂಟಾಗಿ ನಿಮಗ ಹತ್ತಿರ್ತದ, ಹಂಗೆ ಅದನ್ನ ನಾವು ಹರ್ನಿಯ ಅಂತ ಹೇಳ್ತೀವಿ. ಒಬ್ಬೊಬ್ರಿಗೆ ಬ್ಯಾನೆ ಇರ್ತದ್ರಿ, ಒಬ್ಬೊಬ್ರಿಗೆ ಬ್ಯಾನೆ ಇರೋದಿಲ್ರಿ. ಇರೋದಿಲ್ಲ ಅಂದ್ರು ನಾವ್ ಅದನ್ನ ಅಂದ್ರ ಮದ್ವೆಂಗೇನೋ ಹದಗಡ್ಲೆ ಅಂತ ಹೇಳ್ತಿದ್ರಲ್ಲ ಸರ್, ಆ ಟೈಪ್? ಇದು ಹದಗಡ್ಲೆ ಬೇರೆ ರೀ, ಇದು ಬೇರೆ ರೀ. ಇದು ಹದಗಡ್ಲೆ ಅಂತಂದ್ರೆ ಯಾವಾಗ್ಲೂ ಇರ್ತದ, ಇದು ಬಹಳ ಓಡಾಡಿದಾಗ ಕೆಮ್ಮಿದಾಗ ಅವರ್ ಆ ಟೈಮ್ ಬರ್ತದ, ಮಲ್ಕೊಂಡಾಗ ಒಳಗ್ ಹೋಗ್ತದೆ ಇದು. ನೀವು ಚಿಕ್ಕ ಮಕ್ಕಳದಂತಾದ್ರೆ ಅವರು ಸಣ್ಣ ಮಕ್ಕಳು ಶಸ್ತ್ರಚಿಕಿತ್ಸೆ ಮಾಡೋರು ಇರ್ತಾರೆ, ಪೀಡಿಯಾಟ್ರಿಕ್ ಸರ್ಜರಿ ಅಂತ ಹೇಳ್ತೀವಿ, ಅವ್ರ ಹತ್ರ ತೋರಿಸಬಹುದು. ದೊಡ್ಡವರಾದ್ರೆ ನಾವು ಜನರಲ್ ಸರ್ಜನ್ ನೋಡ್ತೀವಿ. ಯಾವುದೇ ನೀವು ಟ್ಯಾಬ್ಲೆಟ್ ಔಷಧಿಯಿಂದ ಕಡಿಮೆ ಆಗೋದಿಲ್ಲ, ಅದಕ್ಕೆ ಆಪರೇಷನ್ ಮಾಡಿ ಸರಿ ಮಾಡಬೇಕಾಗುತ್ತೆ. ಇಲ್ಲ ರೀ, ಏನಾಗಲ್ಲ ರೀ. ಆಹಾರ ವಿಹಾರದ ಹಿಂಗೆ ಎದರಿಂದ ಬರಂಗಿಲ್ಲ? ಇಲ್ಲ ಇಲ್ಲ ಇಲ್ಲ. ನಮಸ್ಕಾರ. ನಮಸ್ಕಾರ. ಹಲೋ, ಈಗ ಡಾಕ್ಟರ್, ಸಾಮಾನ್ಯವಾಗಿ ಯಾವ ವಯಸ್ಸಿನವರಲ್ಲಿ ಈ ಹರ್ನಿಯ ತೊಂದರೆ ಹೆಚ್ಚಾಗಿ ಕಂಡು ಬರ್ತದೆ? ಈ ಹರ್ನಿಯ ಹೆಚ್ಚಾಗಿ ಈ ಯಂಗರ್ ಏಜ್ ಗ್ರೂಪ್ ಅಂತ ಹೇಳ್ತೀವಿ ನಾವು, 22-40-45 ಇಯರ್ಸ್ ಏಜ್ ಗ್ರೂಪಲ್ಲಿ, ಈ ಏಜ್ ಗ್ರೂಪಲ್ಲಿ ನಾವು ಬಹಳಷ್ಟು ಹರ್ನಿಯವನ್ನು ನೋಡ್ತೀವಿ. ಹಲೋ, ಹಲೋ, ಹಲೋ, ಪ್ರಶ್ನೆ ಕೇಳ್ರಿ. ಯಾರು ತಮ್ಮ ಹೆಸರು? ನಾವು ಇಂಗ್ಲೆಂಡ್ ಮೋದಿನ್ ಸಾಬ್ ತಹಸೀಲ್ದಾರ್ ಅಂತೇಳಿ. ಪ್ರಶ್ನೆ ಕೇಳ್ರಿ ಮೋದಿನ್ ಸಾಬ್. ಇಲ್ರಿ, ನಮಗ ಆಗಿತ್ತದೆ. ಅಲ್ಲ ಕೇಳ್ರಿ ಡಾಕ್ಟರ್ ಉತ್ತರ. ಮಾಡಿಸಿ ಈಗ ಒಂದ್ 16-18 ವರ್ಷ ಆಯ್ತು ಮಾಡಿಸಿ. ಈಗೆಲ್ಲ ನಾವೆಲ್ಲ ಆರಾಮ ಇದೀವಿ, ಅದ್ರ ಸಂಬಂಧ ಈ ಕಾರ್ಯಕ್ರಮ ಮಾಡೋದಿತ್ತಲ್ಲ, ಅದ್ರ ಸಂಬಂಧ ನಾವು ಕೇಳ್ಬೇಕು, ನಮ್ದು ವಿಚಾರ ಮಾಡ್ಬೇಕು. ನಮ್ಗ ಈಗ ಯಾವ ತೊಂದ್ರೆ ಇಲ್ಲ, ನನಗೂ ಆಗ್ತಿತ್ರಿ ಅದು. ಅಡ್ಡಾಡಿದ ಗಟ್ಲೆ ತಪ್ಪಾಗೋದು, ಮಕ್ಕೊಂಡ್ ಗಟ್ಲೆ ಒಳಗ್ ಹೋಗುದು ಅಂದ್ರೆ. ಮೋದಿನ್ ಸಾಬ್ ಅವ್ರ, ನಿಮ್ಮ ಈ ಅನುಭವ ನಮ್ಮ ಉಳಿದ ಕೇಳುಗರಿಗೆ ಒಂದು ರೀತಿ ಮಾನಸಿಕ ಧೈರ್ಯ ತುಂಬತದ. ಹೌದಿಲ್ಲ ಅಂದ್ರೆ ಏನಾಗಿಲ್ಲ, ಆಗಿದ್ದು ಕೂಡ ಆರಾಮಾಗ್ಯದ. ಇವತ್ತು ನೀವು 16 ವರ್ಷದ ನಂತರ ಆರಾಮ ಜೀವನ ನಡೆಸ್ಲಿಕ್ಕತ್ತೀರಿ. ಧನ್ಯವಾದ. ಹಲೋ ಹಲೋ ನಮಸ್ತೆ, ಯಾರು ನಿಮ್ಮ ರೇಡಿಯೋ ಸೆಟ್ ದೂರ ಇಡ್ರಿ. ಹೌದೌದು, ಹಲೋ ಹಲೋ, ತಮ್ಮ ಹೆಸರು ಸ್ವಲ್ಪ ರೇಡಿಯೋ ಸೆಟ್ ದೂರ ಇಡ್ರಿ, ಮೊಬೈಲ್ ಕರೆಕ್ಟಾಗಿ ಹಿಡ್ಕೊಂಡು ಮಾತಾಡ್ರಿ. ನೀವು ಮೊಬೈಲ್ ಸಿಗ್ನಲ್ ಇರೋ ಕಡೆಗೆ ಬರ್ರಿ. ಹಲೋ ಹಲೋ ಹಲೋ ಹಲೋ ನಮಸ್ತೆ. ಹಲೋ, ವಿಜಯಪುರದಿಂದ ಬಾಬುರಾವ್ ಕುಲಕರ್ಣಿ. ಆ ಪ್ರಶ್ನೆ ಕೇಳ್ರಿ ಬಾಬುರಾವ್ ಕುಲಕರ್ಣಿ ಅವ್ರ. ಈಗ ಹರಣಿಯ ಅಕ್ಕ ಮತ್ತು ಬಿ ಪಿ ಶುಗರ್ಗೆ ಏನಾದ್ರೂ ಸಂಬಂಧ ಇದೆ ಅಂದ್ರೆ? ಬಿ ಪಿ ಶುಗರ್ಗೆ ಏನು ಸಂಬಂಧ ಏನಿಲ್ಲ ಸರ್. ಮತ್ತೆ ಇದು ಏನಂತಂದ್ರೆ, ಈ ಬಿ ಪಿ ಈ ಶುಗರ್ ಇರೋರಲ್ಲಿ ಏನಂದ್ರೆ ಈ ಮಲಬದ್ಧತೆ ತೊಂದರೆ ಇದೆಲ್ಲ ಏನಾದರೂ ಇದ್ರೆ ಹರ್ನಿಯ ಆಗೋ ಸಾಧ್ಯತೆ ಇರುತ್ತೆ ಸರ್. ಈ ಆಮೇಲೆ ಎಲ್ ಡಿ ಟಿ ಬರ್ಬೋದು ಅಂದ್ರೆ? ಇಲ್ಲ ಇಲ್ಲ ಸರ್, ಆ ಥರ ಏನಿಲ್ಲ. ಇಲ್ಲ ಸರ್, ಥ್ಯಾಂಕ್ ಯು. ಹಲೋ ಹಲೋ ಹಲೋ ನಮಸ್ತೆ, ತಮ್ಮ ಹೆಸರು? ನಮಸ್ತೆ, ನಾವು ಧಾರವಾಡದಿಂದ ಶೋಭಾ ಅಂತ ಮಾತಾಡೋದು ರೀ. ಆ ಪ್ರಶ್ನೆ ಕೇಳ್ರಿ ಶೋಭಾ. ನನಗೆ 70 ವರ್ಷ ರೀ, 6 ತಿಂಗಳಿಂದ ಹರ್ನಿಯ ಆಪರೇಷನ್ ಆಗಿತ್ತು ರೀ. ಅದು ಇದನ್ನ ಹಾಕ್ಯಾರ ರೀ, ಮೆಶ್ ಹಾಕ್ಯಾರ ರೀ. ಈಗ 6 ತಿಂಗಳ ಮೇಲೆ ಆದ್ರೂ ಅಲ್ಲಿ ಆಪರೇಷನ್ ಆದ 3ನೇ ದಿವಸಕ್ಕ ನಾವು ಹೊಟ್ಟೆ ಈ ಚುಚ್ಚಾಕತ್ರಿ ಬಲಗಡೆ ರೀ. ಅದು ಯಾಕೋ ಚುಚ್ಚಾಕತೈತಿ ಅಂದ್ರೆ, ಇಲ್ಲ ಅದು ಮೆಶ್ ಹಾಕಿರ್ತಾರ 3 ತಿಂಗಳವರೆಗೆ ರೆಸ್ಟ್ ತಗೋಬೇಕು ಅಂತಂದ್ರಿ. ಅದಾದ್ಮೇಲೆ 3 ತಿಂಗಳಲ್ಲಿ ಈಗ 6 ತಿಂಗಳಾದ್ರು ನನಗ ಅದು ಕಡಿಮೆ ಆಗ್ತಾ ಇಲ್ರಿ. ಅದು ಅದರಿಂದ ಇದನ್ ಮಾಡ್ಸಂದ್ರಿ ಅವರು ಸಿಟಿ ಸ್ಕ್ಯಾನ್. ಆ ಸಿಟಿ ಸ್ಕ್ಯಾನ್ ಒಳಗ ಇದ್ರಿ ಯಾವ್ದ್ರಿ ಬಲಗಡೆ ಇರ್ತದಲ್ರಿ ಲಿವರ್, ಲಿವರ್ ಇನ್ಫೆಕ್ಷನ್ ಅಂತ ಹೇಳ್ತಾರ್ರಿ. ಲಿವರ್ ಇನ್ಫೆಕ್ಷನ್ ಗೆ 3 ದಿನದ್ದು ಪೇನ್ ಕಿಲ್ಲರ್ ಗುಳಿಗೆ ಕೊಟ್ರಿ, ಕಡಿಮೆ ಆಗ್ತಾ ಇಲ್ಲ ರೀ. ಮತ್ತ ಅದು ಪೇನ್ ಕಿಲ್ಲರ್ ಇದು ಲಿವರ್ ಇನ್ಫೆಕ್ಷನ್ ಕಡಿಮೆ ಆಗ್ತದೋ ಇಲ್ಲೋ ಅಂತ್ರಿ. ಈಗ ಒಂದ್ ಕೆಲಸ ಮಾಡ್ಬೋದು ಡಾಕ್ಟರ್ ಹೇಳೋ ಮೊದ್ಲ ನಾನ್ ನಿಮ್ಗೆ ಹೇಳಿಕತ್ತೀನಿ, ಧಾರವಾಡನಾಗ ಇದ್ದೀರಿ ನೀವು, ಒಂದ್ಸಲ ಎಸ್ ಡಿ ಎಂ ಹೋಗಿ ಡಾಕ್ಟರ್ ಭೇಟಿ ಆಗ್ಬಿಡ್ರಿ. ನಾವು ಧಾರವಾಡದಾಗ ಆಪರೇಷನ್ ಮಾಡ್ಸೇವ್ರಿ, ಆದ್ರೆ ಎಸ್ ಡಿ ಎಂ ಕಿಲ್ರಿ. ಅಲ್ಲಲ್ಲ, ಆತು ಈಗ ಆಗಿದ್ದಾಗಿದ ಇವರು ಡಾಕ್ಟರ್ ಸುಭಾಷ್ ಕಾಮರೆಡ್ಡಿ ಅವರು ಎಸ್ ಡಿ ಎಂ ನಾಗ ಇರ್ತಾರ, ಅಲ್ಲಿ ಹೋಗಿ ಒಂದ್ಸಲ ತೋರಿಸ್ಬಿಡ್ರಿ. ಅಂದ್ರ ನನ್ಗೀಗ 70 ವರ್ಷ ಅಲ್ರಿ, ಸ್ವಲ್ಪ ಕಣ್ಣಿನ ಸಮಸ್ಯೆ ಆಗಿ ಕಣ್ಣನು ಕಾಣೋದಿಲ್ರಿ. ನಾನ್ ಡಿಪೆಂಡೆಂಟ್ ರೀ, ಹಿಂಗಾಗಿ ನನಗ ಧಾರವಾಡ ಬಿಟ್ಟು ಹೊರಗೆ ಹೋಗುದು ಬಹಳ ಕಷ್ಟ ಆಗ್ತದ. ಎಸ್ ಡಿ ಎಂ ಆಸ್ಪತ್ರೆ ಧಾರವಾಡನಾಗ ಅದ? ಎಸ್ ಡಿ ಎಂ ಆಸ್ಪತ್ರೆ ಧಾರವಾಡನಾಗ ಅದ? ಹೌದ್ರಿ. ಅಲ್ಲೇ ಹೋಗಿ ನೀವು ತೋರಿಸ್ಕೊಂಡ್ಬಿಡ್ಬಹುದು. ಇದು ಡಾಕ್ಟರ್ ಅಭಿಪ್ರಾಯ ಏನಂತಾರೆ? ಅದೇ ಹೊಟ್ಟೆ ನೋವಿಗೆ ಕಾರಣ ಈ ಹರ್ನಿಯ ಒಂದೇ ಅಲ್ಲಮ್ಮ, ಹೊಟ್ಟೆ ಒಳಗಡೆ ಬಹಳಷ್ಟು ಇನ್ಫೆಕ್ಷನ್. ನಾವು ಯಾವ ಕಾರಣದಿಂದ ಆಗ್ಯದ, ಯಾವ ಕ್ರಿಮಿದಿಂದ ಆಗ್ಯದ ಅಂತೇಳಿ ನೋಡ್ಬೇಕಾಗತ್ತೆ. ನೋಡಿ ಅದನ್ನ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ತಗೊಂಡ್ರೆ ಆರಾಮ ಆಗ್ತದಮ್ಮ, ಏನ್ ತೊಂದರೆ ಇಲ್ಲ. ಹೌದ್ರಿ, ಹೌದ್ರಿ, ಎಸ್ ಡಿ ಎಂ ಬಂದ ತೋರಿಸ್ಕೊರಿ, ನೋಡೋಣ ಅಂತ. ನಮಸ್ಕಾರ. ಹಲೋ ಹಲೋ ಹಲೋ ನಮಸ್ತೆ. ನಮಸ್ಕಾರ ಮೇಡಮ್, ಮಂಜುಳಾ ಪುರಾಣಕ್ಕ ಮೇಡಮ್ ಹಾಗೂ ಡಾಕ್ಟರ್ಗೆ ನಮಸ್ಕಾರ. ನಮಸ್ಕಾರ, ಪ್ರಶ್ನೆ ಕೇಳ್ರಿ. ನಾನು ನಿಯಮಿತ ಕೇಳೋ ಉದಯ ಟೇಲರ್ ಮೇಡಮ್. ಗೊತ್ತಾಯ್ತು, ಪ್ರಶ್ನೆ ಕೇಳ್ರಿ. ಈಗ ಇದು ಹರ್ನಿಯಾಗೂ ಹಾಗೂ ಅಪೆಂಡಿಕ್ಸ್ ಏನ್ ತೊಂದರೆ, ಯಾವ್ದು ಬದಲಾವಣೆ ಐತೆ ಅನ್ನ ಮೇಡಮ್? ಅಪೆಂಡಿಕ್ಸ್ ಹರ್ನಿಯಾ ವ್ಯತ್ಯಾಸ ಇದೆಯಾ? ಹೌದ್ರಿ, ವ್ಯತ್ಯಾಸ ಇದೆ ರೀ. ಹಾನ್ರಿ, ಈಗ ಹರ್ನಿಯಾ ಅಂತಂದ್ರ ಯಾವ ಭಾಗದಾಗತ ಅಂತ ಪೀಠಿಗೆ ಅವಳು ಹೇಳಿದ್ರಿ. ಆದ್ರ ಈಗ ಅಪೆಂಡಿಕ್ಸ್ ಹರ್ನಿಯಾ ಎರಡು ಒಂದ ಅಂತಾರ್ರಿ, ಅದಕ್ಕೆ ನಮ್ಮಲ್ಲಿ ಗ್ರಾಮೀಣ ಪ್ರದೇಶದೊಳಗ ಅದಕ್ಕೆ ಒಟ್ಟು ವಿವರಿಸ್ತೀರ? ಇಲ್ರಿ, ಅಪೆಂಡಿಕ್ಸ್ ಅಂತಂತಂದ್ರೆ ಈ ಸಣ್ಣ ಕಾಳು ದೊಡ್ಡ ಕಾಳು ಮಧ್ಯೆ ಒಂದು ಅಂಗಾಂಗ ಇರ್ತದ. ಅದ್ರದ್ದು ಏನಾದ್ರೂ ತೊಂದರೆ ಆಯ್ತು ಅಂತಂದ್ರೆ ಹೊಟ್ಟೆ ನೋವು, ವಾಂತಿ, ಜ್ವರ ಬರೋದು ಈ ತರ ಎಲ್ಲ ಆಗ್ತಿರ್ತದ. ಈ ಹರ್ನಿಯ ಅನ್ನೋದು ಒಂದ್ ಕಡೆ ಇರೋದಂತಲ್ಲ, ಇದು ತೊಡೆ ಸಂದಿಯಾಗಿರ್ತದ, ಒಕ್ಕಳ ಜಾಗದಾಗೂ ಬರ್ತದ, ಹೊಟ್ಟೆ ಮೇಲೆ ಮುಂಚೆ ಯಾವ್ದಾರ ಸರ್ಜರಿ ಆಗಿದ್ರೆ ಆ ಜಾಗದಲ್ಲೂ ಬರೋ ಸಾಧ್ಯತೆ ಇರ್ತದ. ಈ ಹರ್ನಿಯ ಆಯ್ತು ಅಂತಂತಂದ್ರೆ ಗಂಟು ಕಂಡು ಬರ್ತದೆ ನಿಮಗೆ ಮೇನ್ ಆಗಿ. ಹೌದ್ರಿ, ಹೌದ್ರಿ. ಹಲೋ ಹಲೋ ಹಲೋ, ನಿಮ್ಮ ರೇಡಿಯೋ ಸೆಟ್ ದೂರ ಇಟ್ಟು ಪ್ರಶ್ನೆ ಕೇಳ್ರಿ. ಹಲೋ ಮೇಡಮ್, ಪ್ರಶ್ನೆ ಕೇಳ್ರಿ, ಕೇಳಿಕತ್ತದ ನಮಗ. ಮೇಡಮ್, ನನಗ ನಮ್ಮ ಹುಬ್ಳಿಯಿಂದ ಮಲ್ಲಿಕಾರ್ಜುನ್ ಅಂತ ಮಾತಾಡೋದು ಮೇಡಮ್. ಪ್ರಶ್ನೆ ಕೇಳ್ರಿ ಮಲ್ಲಿಕಾರ್ಜುನ್. ಅಂದ್ರೆ ಮೇಡಮ್ ನನಗ ಕೆಎಂಸಿ ಆಗಿ ತೋರಿಸಿದ್ರಿ ಮೇಡಮ್ ಹರ್ನಿಯಾ ಅಂತ ಅಂದ್ರಿ ಮೇಡಮ್. ಅದಕ್ಕೆ ನಾನು ಚೆಕ್ ಮಾಡಿಸಿ ಅವ್ರು ಏನಂದ್ರಿ ನಾಲ್ಕು ದಿನದಾಗ ಆಪರೇಷನ್ ಮಾಡಿ ನಾಲ್ಕೈದು ದಿನದಾಗ ಕಳಿಸಿ ಅವ್ರ ಮನೆಗೆ ಅಂತ ಅಂದ್ರಿ ಮೇಡಮ್. ಅದಕ್ಕೆ ನಾ ತೋರಿಸಿಲ್ರಿ ನನಗೆ ಚಂದ್ರ ನನಗ ಹಿಂದಲ್ಲಿ ನಿಂತು ಕಾಳಜಿ ಮಾಡ್ರು ನನಗೆ ಯಾರು ನಾ ಇರೋ ಒಬ್ಬನರಿ ಅದಕ್ಕೆ ಮುಂದೆ ಏನೋ ಪ್ರಾಬ್ಲಮ್ ಆಗ್ಬೋದನ್ರಿ ಹೇಳ್ತಾರೆ ಡಾಕ್ಟರ್. ಅದು ಹರ್ನಿಯಾ ಗಂಟು ಹಂಗೆ ಇತ್ತು ಅಂತಂತಂದ್ರೆ ಅದ್ರ ಬಂದು ಅದರಲ್ಲಿ ಒಳಗಡೆ ಬಂದು ಕರಳು ಕೂತ್ಕೋತು ಅಥವಾ ಹೊಟ್ಟೆ ಒಳಗಿರುವಂಥ ಕೊಬ್ಬಿನಂಶ ಬಂದು ಕೂತ್ಕೋತು ಅಂತಂತಂದ್ರೆ ಅದು ರಕ್ತ ಸಂಚಾರ ಕಟ್ಟಾಗಿ ಮತ್ತೆ ಮುಂದೆ ಸ್ವಲ್ಪ ತೊಂದರೆ ಆಗೋ ಸಾಧ್ಯತೆ ಇರ್ತದೆ. ಅದಕ್ಕೆ ಆ ರೀತಿ ಏನು ತೊಂದರೆ ಇರಲಾರ್ದಾಗೆ ನೀವು ಆಪರೇಷನ್ ಮಾಡಿಸ್ಕೊಂಡು ಆರಾಮ್ ಮಾಡಿಸ್ಕೊಂಡು ಆರಾಮಾಗ್ಬಿಟ್ರೆ ಇನ್ನೂ ಒಳ್ಳೆಯದು. ನಮಸ್ಕಾರ. ಹಲೋ ಹಲೋ ನಮಸ್ತೆ ಪ್ರಶ್ನೆ ಕೇಳ್ರಿ ಮುರುಗಪ್ಪ. ಮೇಡಮ್ ಬರ್ತಾರ ನೋಡಿ ಕೇಳ್ತೀರಿ ಕೊಡ್ರಿ ಮತ್ ಮೇಡಮ್ ಬರ್ಲಾಕತ್ತಾರ ಅಂದ್ರೆ ಅಲ್ಲಿ ತನ ಮತ್ತೆ ಕರೆ ಬರ್ತಾರ ಮೇಡಮ್. ಹಾ ಹೇಳ್ರಿ. ಈಗ ಸ್ವಲ್ಪ ಗೆಜ್ಜಾಗ ನುಸಾತೈತ್ರಿ ಆಮೇಲೆ ಅದನ್ನ ಚೆಕ್ ಮಾಡ್ಕೋಬೇಕ್ರ. ಗೆಜ್ಜಿ ಒಳಗ್ ನೋಯಿಸ್ಲಿಕ್ಕೆ ಗಂಟು ತರ ಏನಾರು ಅದ ಏನಮ್ಮ ಒಂದ ಕಾರ್ಯಕ್ರಮ ಅನ್ಸಲ ಗೆಜ್ಜೆದ ನೋಯಿಸ್ತಿದೆ ಅಂತಂತಂದ್ರೆ ಬಂದು ತೋರಿಸ್ಕೋಬೇಕಾಗತ್ತೆ ರೀ. ಎಸ್ ಡಿ ಎಂ ಆಸ್ಪತ್ರೆಗೆ ಬಂದು ತೋರಿಸ್ಕೋರಿ ಹಂಗೇನಾದ್ರೂ ನೋ ಪರೀಕ್ಷೆ ಮಾಡಿ ಎಲ್ಲ ಸ್ಕ್ಯಾನ್ ಮಾಡಿ ನೋಡೋಣ ಅಂತೆ. ಅಲ್ಲೇ ಬರ್ಬೇಕಂತ ಧಾರವಾಡ. ಹೌದ್ರಿ ಅಮ್ಮ. ಹಲೋ ಹಲೋ ನಮಸ್ತೆ ಹೇಳ್ರಿ ಮಂಜುನಾಥ್. ಈಗ 27 ನಿಮಿಷ ನಾವು ಮಾಹಿತಿ ಕೊಟ್ಟಿವಿ. ಹಲೋ ಹಲೋ ಹಲೋ ನಮಸ್ತೆ. ನಮಸ್ಕಾರ ಅಕ್ಕ ಮಂಜುಳಾ ಅಕ್ಕ. ನಮಸ್ಕಾರ ರೀ. ನಮಸ್ತೆ. ಎಲ್ಲಿಂದ ಮಾತಾಡ್ತೀರಿ? ನನ್ನ ಹೆಸರು ಶಿವಲಿಂಗಪ್ಪ ಭದ್ರ ಅಂತರಿ, ಮಾದನಿಪುರದಿಂದ ಮಾತಾಡೋದ್ರಿ. ಪ್ರಶ್ನೆ ಕೇಳ್ರಿ ಶಿವಲಿಂಗಪ್ಪ. ಅದೇ ಹರಣಿ ಇದು ಯಾವ್ದ್ರದಿಂದ ಬರುತ್ತೆ ಹೆಚ್ಚಾಗಿ, ಅದು ಬರ್ಲಾರ್ದಂಗ ನಾವು ಏನ್ ಮಾಡ್ಬೇಕ್ರಿ? ಈ ಹರ್ನಿಯಾ ಅನ್ನೋದು ಈ ಗಂಟಾಗಿ ಕಂಡು ಬರ್ತದ್ರಿ, ಈ ಒಕ್ಕಳದಾಗ ಮತ್ತೆ ಈ ತೊಡೆ ಸಂದ್ಯಾಗ. ಇದು ಏನಂತಂದ್ರೆ ಹೆಚ್ಚಾಗಿ ಈ ಮಲಬದ್ಧತೆ, ಮೂತ್ರ ತೊಂದರೆ, ಆಮೇಲೆ ಏನಾದ್ರೂ ಶ್ವಾಸಕೋಶದ ತೊಂದರೆಯಿಂದ ಬಹಳ ದಿನ ಮತ್ತೆ ತಿಂಗಳುಗಟ್ಟಲೆ ಏನಾದ್ರು ಕೆಮ್ಮಿತ್ತು, ಮತ್ತೆ ಏನಾದ್ರೂ ಅತಿಯಾದ ನಾವು ತೂಕ ಎತ್ತು ಅಂತ ಏನಾದ್ರು ಕೆಲಸ ಮಾಡ್ತಿದ್ರೆ, ಇವೆಲ್ಲ ಕಾರಣದಿಂದ ಬರ್ತಿರ್ತದ. ನಾವು ಇವೆಲ್ಲ ಕಾರಣಗಳನ್ನ ಸ್ವಲ್ಪ ನಾವು ದೂರ ಇರಬೇಕು. ಅಂತಂದ್ರೆ ತೂಕ ಎತ್ತಬೇಕಾದ್ರೆ ಸ್ವಲ್ಪ ಜಾಗ್ರತೆ ವಹಿಸ್ಬೇಕಾಗ್ತದ. ಆಮೇಲೆ ಮಲಬದ್ಧತೆ, ಮೂತ್ರ ತೊಂದರೆ ಇದ್ರೆ ನಾವು ಅದನ್ನ ತೋರಿಸಿ ಟ್ರೀಟ್ಮೆಂಟ್ ತಗೋಬೇಕಾಗತ್ತ. ಇದೆಲ್ಲ ತೋರಿಸ್ಕೊಂಡ್ರೆ ಹರ್ನಿ ಆಗೋ ಸಾಧ್ಯತೆ ಸ್ವಲ್ಪ ಕಡಿಮೆ ಇರುತ್ತೆ. ಹಲೋ ಹಲೋ ಹಲೋ ಹಲೋ ನಮಸ್ತೆ. ನಮಸ್ತೆ. ತಮ್ಮ ಹೆಸರು? ನಮ್ಮ ಹೆಸರು ರವೀಂದ್ರ ಲ್ಯಾಮ್ಕಿ ಅಂತ, ನಮ್ಮ ರಟ್ಟಳ್ಳಿ ತಾಲೂಕು. ಪ್ರಶ್ನೆ ಕೇಳಿ ರವೀಂದ್ರ. ಡಾಕ್ಟರ್ಗೆ ನಮಸ್ಕಾರ ಸರ್. ನಮಸ್ಕಾರ. ಈ ಹರಣಿನ ಅದು ಆಪರೇಷನ್ ಮಾಡಿದಂಗೆ ಏನಾದ್ರು ಔಷಧಿ ಗುಳಿಗೆಯಿಂದ ಸಾಧ್ಯ ಕಡಿಮೆ ಮಾಡ್ಕೊಳಕ್ ಸಾಧ್ಯ ಐತೆ? ಇಲ್ರಿ, ಅದು ಏನಂತಂದ್ರೆ ಈ ಹರ್ನಿ ಅನ್ನೋದು ಮಾಂಸಖಂಡಗಳ ದುರ್ಬಲತೆ ಆಗಿ ಒಂದ್ ಕಡೆ ಅದನ್ನ ವೀಕ್ ಆಗಿರೋ ಜಾಗದ ಬಿಟ್ಕೊಟ್ಟು ಒಳಗಡೆಯಿಂದ ಕರಳೆಲ್ಲ ಹೊರಗೆ ಬರ್ತಿರ್ತಾವ. ನಾವು ಇದನ್ನು ಆಪರೇಷನ್ ಮಾಡಿ ಅದೆಲ್ಲಿ ಬಿಟ್ಕೊಟ್ಟಿರ್ತದಲ್ಲ ಅದನ್ನು ಸರಿ ಮಾಡಬೇಕಾಗುತ್ತೆ. ಸರಿ ಮಾಡಿದ್ರೆ ಅದು ಆರಾಮಾಗುತ್ತೆ. ಈ ಔಷಧ ಮತ್ತು ಈ ಟ್ಯಾಬ್ಲೆಟ್ ಅಥವಾ ಈ ಟಾನಿಕಿಂದ ಏನು ಆರಾಮ ಮಾಡೋಕ್ಕಾಗೋದಿಲ್ಲ. ನಮಸ್ಕಾರ. ಹಲೋ ಹಲೋ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ತಮ್ಮ ಪ್ರಶ್ನೆ ಬೇಗ ಕೇಳಿ. ನಾವು ಬಾಲ್ಕೋಟ್ ಜಿಲ್ಲಾ ಜಮಖಂಡಿಯಿಂದ ಮಾತಾಡೋದು ಮೇಡಮ್ ಅವರೇ, ಪ್ರಕಾಶ್ ಮಣಿಮಣಿ ಅಂತೇಳಿ. ಪ್ರಶ್ನೆ ಬೇಗ ಕೇಳ್ರಿ. ನಮ್ಮ ಅಮ್ಮರಿಗೆ ಈಗ 74 ಇಯರ್ಸ್ ರೀ. ನಾವು ಇಲ್ಲಿ 1.5 ವರ್ಷ ಹಿಂದ್ಗಡೆ ಇಲ್ಲಿ ಬಾಲ್ಕೋಟ್ ಸಿವಿಲ್ ಆಸ್ಪತ್ರೆಯಲ್ಲಿ ಹರ್ನಿಯನ್ನ ಆಪರೇಷನ್ ಮಾಡಿಸಿದ್ವಿ ಮೇಡಮ್ ಅವರೇ. ಈಗ ತುಂಬಾ ಆರಾಮಾಗಿದ್ದಾರೆ. ಅದಕ್ಕೆ ಬೇರೆದವ್ರಿಗೆ ಎಂತ ಸಮಸ್ಯೆ ಇದ್ದಾರು ಮಾಡಿಸ್ಕೊಳ್ಳಿಕ್ಕೆ ಏನ ಒಳ್ಳೆ ಟ್ರೀಟ್ಮೆಂಟ್ ಅದ ಅಂತೇಳಿ ನಮ್ಮ ಅಮ್ಮರ್ದು ಒಂದು ಸಲಹೆ ಕೊಟ್ಟ ನೋಡ್ರಿ. ಮಾತಾಡ್ತ ಕೊಡ್ರಿ. ನಮಸ್ಕಾರ ರೀ ಮೇಡಮ್. ಆರಾಮಿದ್ದೀರಿ ಅಮ್ಮ? ಆರಾಮಿದ್ದೀರಿ? ಆರಾಮಿದ್ದೀರಿ. ನಾವು ನಮಗೂ ಹರಣಿ ಆಗಿತ್ತು ಮೇಡಮ್ ಅವ್ರೆ. ದೇಡ್ ವರ್ಷ ಆತ್ರಿ ಈಗ ನಾವು ಇಲ್ಲಿ ಬಾಲ್ಕೋಟೆ ಆಸ್ಪತ್ರೆಗ ನಾವು ಇದು ಆಪರೇಷನ್ ಮಾಡಿಸ್ಕೊಂಡಿವ್ರಿ. ಈಗ ಕಡಿಮೆ ಆಗೈತ್ರಿ ಮೇಡಮ್ ಅವ್ರ. ಅದಕ್ಕ ಈಗ ಮತ್ತ ಬೇರೆದ ಮಂದಿ ಆದ್ರೂ ಈಗ ಮಾಡಿಸ್ಕೊಂಡ್ ಅಂತೇಳಿ ನಾನು ಹೇಳಿಕೊಳ್ಳುತ್ತೇನೆ. ನಮಸ್ಕಾರ ರೀ ಮೇಡಮ್. ಬಹಳ ಸಂತೋಷ. ಧನ್ಯವಾದಗಳು. ಅಂದ್ರ ನಿಮ್ಮ ಒಂದು ಮಾತಿನಿಂದ ಹರ್ನಿಯಾದಿಂದ ಬಳಲ್ತಾ ಇರೋರಿಗೆ ಒಂದು ಸ್ಫೂರ್ತಿ ಸಿಕ್ಕಂಗ, ಅವರು ಕೂಡ ನೆಗ್ಲೆಕ್ಟ್ ಮಾಡದೇನೆ ಬೇಗ ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಅಮ್ಮ ಅವ್ರ ಆಸೆ. ಧನ್ಯವಾದ ಧನ್ಯವಾದ ಡಾಕ್ಟ್ರೆ. ಸಾಕಷ್ಟು ಕರೆಗಳವ ಇನ್ನು, ಆದರೆ ಸಮಯ ಆಗ್ತಾ ಬಂತು. ಕೇಳುಗ್ರೆ, ಇವತ್ತು ಹರ್ನಿಯ ವಿಷಯದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟು ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಿದಂಥ ಡಾಕ್ಟರ್ ಸುಭಾಷ್ ಕಾಮರೆಡ್ಡಿ ಅವರಿಗೆ ಧನ್ಯವಾದಗಳನ್ನು ತಿಳಿಸೋಣ. ಡಾಕ್ಟರ್ ಸುಭಾಷ್ ಕಾಮರೆಡ್ಡಿ ಅವರು ಶುಕ್ರವಾರ ದಿನ ಲಭ್ಯ ಇರ್ತಾರೆ. ದೂರವಾಣಿ ಸಂಖ್ಯೆ 0836247810. ಆಸ್ಪತ್ರೆಯ ವಿಚಾರಣೆಗಾಗಿ ಇರುವಂಥ ದೂರವಾಣಿ ವಿನಿಮಯ ಕೇಂದ್ರದ ಸಂಖ್ಯೆ 0836247777 ಅಥವಾ